ಇಂದ ಓದುಗರಿಗೆ ಇಂದಿನಿಂದ ಜ್ಞಾನಪೋಸ್ಟ್ ಎಂಬ ಹೊಸ ಸೇವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಕೇಳ್ತಾ ಇದ್ದೀನ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ ಗಳಲ್ಲಿ. ಕಿಸಾನ್ ವಾಣಿ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು ಪಶುವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತು ಸರಣಿ ಕಾರ್ಯಕ್ರಮ. ಇದರಲ್ಲಿ ಏನಿದು ಬಿಯರ್ ವೇಸ್ಟ್ ಜಾನುವಾರುಗಳಿಗೆ ನೀಡಬಹುದೇ, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಪಿ ಚೇತನ್ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನ್ಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನ್ಲಿ ಸರಣಿ ಹೈನು ಹೊನ್ನು. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಬಿಯರ್ ವೇಸ್ಟ್, ಇದು ಜಾನುವಾರುಗಳಿಗೆ ಆಹಾರವಾಗಿ ನೀಡಬಹುದಾ ಅನ್ನುವಂತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಅನೇಕ ಗ್ರಾಮೀಣ ಭಾಗದ ಕೃಷಿಕರ ಕೈಯನ್ನು ಹಿಡಿದಿರತಕ್ಕಂಥದ್ದು ಈ ಹೈನುಗಾರಿಕೆ ಅನ್ನುವಂಥದ್ದು. ಅನೇಕ ಕಾರಣಗಳಿಗಾಗಿ ಹೈನುಗಾರಿಕೆ ನಮ್ಮ ಕೃಷಿಕರಿಗೆ ಬಲವಾಗಿ ನಿಂತಿದೆ. ವಿದ್ಯೆ ಇದ್ದವರು ಇಲ್ಲದವರು ಮತ್ತೆ ಕೌಶಲ್ಯ ಇದ್ದವರು ಇಲ್ಲದವರು ಎಲ್ಲರೂ ಕೂಡ ಹಸುಗಳ ಸಾಕಾಣಿಕೆಯನ್ನು ಮಾಡಿ ಹೈನುಗಾರಿಕೆಯನ್ನ ಮಾಡಬಹುದು. ಮತ್ತೆ ಒಂದು ನಿಗದಿತವಾದಂತಹ ಆದಾಯ ಬರುತ್ತೆ, ಆದಾಯದ ಭದ್ರತೆ ಅಂತಲೂ ಕೂಡ ನಾವು ಇದನ್ನ ಕರಿಬಹುದು. ಒಂದು ತಿಂಗಳಲ್ಲಿ ಅಥವಾ 15 ದಿವಸಕ್ಕೆ ಒಂದು ಸಾರಿ ನಿಗದಿತವಾದಂತಹ ಆದಾಯ ನಮ್ಮ ಕೃಷಿಕರ ಕೈಯನ್ನ ಸೇರುತ್ತೆ. ಆ ಕಾರಣಕ್ಕಾಗಿ ಈ ಹೈನುಗಾರಿಕೆ ಅನ್ನುವಂಥದ್ದು ಅನೇಕರಿಗೆ ಇಷ್ಟವಾಗಿದೆ. ನಗರದ ಸುತ್ತಮುತ್ತ ಇರುವಂತಹ ಕೆಲವರಿಗೂ ಕೂಡ ಇದು ಉದ್ಯೋಗದ ಆಧಾರವಾಗಿದೆ, ಜೀವನೋಪಾಯವೂ ಕೂಡ ಆಗಿದೆ. ನಮಗೆ ಕೃಷಿ ಭೂಮಿ ಇರಲಿ ಇಲ್ಲದೇ ಇರಲಿ ಈ ಒಂದು ಹೈನುಗಾರಿಕೆಯನ್ನ ಅವಲಂಬಿಸಿ ಬದುಕನ್ನ ಕಟ್ಟಿಕೊಳ್ಳಬಹುದು. ಇಲ್ಲಿ ದೊಡ್ಡ ಸವಾಲು ಏನು ಅಂತ ಹೇಳಿದ್ರೆ, ಇವತ್ತು ಎಷ್ಟು ಹಣವನ್ನ ವ್ಯಯವನ್ನ ಮಾಡ್ತಾ ಇದ್ದಾರೋ ಹಸುಗಳ ಸಾಕಾಣಿಕೆಗೆ ಅಥವಾ ಹೈನುಗಾರಿಕೆಗೆ, ಇದರಲ್ಲಿ 75% ಹಣ ವ್ಯಯ ಆಗ್ತಾ ಇರತಕ್ಕಂಥದ್ದು ಮೇವಿಗೆ ಮತ್ತೆ ಫೀಡ್ ಅಂತ ಹೇಳಿ ನಾವು ತಿಂಡಿ ಅಂತ ಏನ್ ಕೊಡ್ತೀವೋ ಇದಕ್ಕೆ 75% ವ್ಯಯ ಆಗ್ತಾ ಇದೆ. ಇದನ್ನ ಕಡಿಮೆ ಮಾಡಿದ್ರೆ ಮಾತ್ರ ನಮ್ಮ ಕೃಷಿಕರ ಆದಾಯ ಅಥವಾ ಹೈನುಗಾರರ ಆದಾಯ ಹೆಚ್ಚಾಗುತ್ತೆ, ಇಲ್ಲ ಅಂತ ಅಂದ್ರೆ ಅಷ್ಟು ಅನುಕೂಲ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಒಂದು ಬಿಯರ್ ವೇಸ್ಟ್ ಅಂತ ಹೇಳಿ ಏನಿದೆಯೋ ಇದನ್ನ ಮೇವಾಗಿ ಅಥವಾ ತಿಂಡಿಯಾಗಿ ಬಳಕೆಯನ್ನ ಮಾಡಲಾಗ್ತಾ ಇದೆ. ಬಿಯರ್ ವೇಸ್ಟ್ ಅಂತ ಅಂದ್ರೆ ಏನು, ಇದನ್ನ ಜಾನುವಾರುಗಳಿಗೆ ನೀಡಬಹುದಾ, ನೀಡೋದಾದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀಡಬೇಕು, ಹೇಗೆ ನೀಡಬೇಕು, ಮತ್ತೆ ಈ ಬಿಯರ್ ವೇಸ್ಟ್ ಅನ್ನ ಜಾನುವಾರುಗಳಿಗೆ ನೀಡುವ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು ಅನ್ನುವಂತ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಪಿ ಚೇತನ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೈನುಗಾರಿಕೆ ಇವತ್ತು ಅನೇಕರ ಕೈಯನ್ನ ಹಿಡಿದಿದೆ, ತಮ್ಮ ಅಭಿಪ್ರಾಯ ಏನು ಡಾಕ್ಟ್ರೆ? ಹೌದು, ಹೈನುಗಾರಿಕೆ ಹೇಗಾಗಿದೆ ಅಂದ್ರೆ ಕೃಷಿಯಲ್ಲಿ ನಿರಂತರ ಆದಾಯ ಇರೋದಿಲ್ಲ. ಒಂದು ವರ್ಷಕ್ಕೆ ಅವರು ಕಾಯ್ಬೇಕಾಗ್ತದೆ. ಅದೇ ಹೈನುಗಾರಿಕೆಯಲ್ಲಿ ನಿರಂತರ ಆದಾಯ ಸಿಗುತ್ತೆ, ಮನೆಯ ಹೆಣ್ಣು ಮಕ್ಕಳು ಈ ಕೆಲಸದಲ್ಲಿ ತೊಡಗಿಸಿಕೊಳ್ಬಹುದು, ಮತ್ತೆ ಇದಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸ ಅವಶ್ಯಕತೆ ಇಲ್ಲ, ಮತ್ತೆ ನಮ್ಮ ಹಾಲು ಮಹಾಮಂಡಳಿ ಇರೋದ್ರಿಂದಾಗಿ ಇವರಿಗೆ ಹಣದ ಭದ್ರತೆಯೂ ಇದೆ. ಎಷ್ಟೇ ಹಾಲು ಉತ್ಪಾದನೆ ಮಾಡಿದ್ರು ಅದು ಅವರನ್ನ ತಗೊಂಡೇ ತಗೊಳ್ತಾರೆ, ಅದಕ್ಕೆ ಹಣವನ್ನ ಕೊಡ್ತಾರೆ. ಆದ್ರೆ ಒಂದು ತೊಂದರೆ ಇವತ್ತು ಹೈನುಗಾರಿಕೆ ಏನಾಗಿದೆಯಪ್ಪ ಅಂತಂದ್ರೆ, ಇದು ಹಾಲಿನ ಮಹಾಮಂಡಳಿಗೂ ಸಹ ಅಷ್ಟೇ ತೊಂದರೆ ಆಗಿದೆ, ಹಾಲನ್ನ ಅವರು ರಫ್ತು ಮಾಡಕ್ ಆಗ್ತಾ ಇಲ್ಲ. ಕಾರಣ ಏನಪ್ಪ ಅಂದ್ರೆ ಗುಣಮಟ್ಟ ಇಲ್ಲದೆ ಇರೋದ್ರಿಂದ. ಗುಣಮಟ್ಟ ಅಂದ್ರೆ ಶುದ್ಧತೆ ಒಂದು, ಮತ್ತೆ ಹಾಲಿನಲ್ಲಿ ಬೆರೆಸಿರುವಂತ ಇತರ ಕಲ್ಮಶಗಳಿರ್ಬೋದು, ಉದಾಹರಣೆಗೆ ಪೆಸ್ಟಿಸೈಡ್ಸ್ ಗಳನ್ನ ಸ್ಪ್ರೇ ಮಾಡೋದು ಇತ್ತೀಚೆಗೆ ಜಾಸ್ತಿ ಆಗಿದೆ, ಅದರ ಅಂಶಗಳು ನಾವು ಹಸುವಿನ ಆಹಾರದ ಮೂಲಕ ಹಾಲಿಗೆ ಬರ್ತಾ ಇದೆ. ಇದರಿಂದಾಗಿ ಮತ್ತೆ ಅಫ್ಲೋಟಾಕ್ಸಿನ್ ಅನ್ನೋದು ತುಂಬಾ ಶಿಲೀಂಧ್ರ ವಸ್ತು, ಅದು ವಿಷಾಣು, ಅದು ಸಹ ಆಹಾರದ ಮುಖಾಂತರ ಹಾಲಿಗೆ ಸೇರಿ ಇದರಿಂದಾಗಿ ಪಾಶ್ಚಾತ್ಯ ರಾಷ್ಟ್ರಗಳು ಮತ್ತೆ ಬೇರೆ ರಾಷ್ಟ್ರಗಳು ನಮ್ಮ ಹಾಲನ್ನ ತಿರಸ್ಕರಿಸ್ತಾ ಇದ್ದಾರೆ. ಹಾಗಾಗಿ ಒಳ್ಳೆ ರೇಟ್ ಸಿಗ್ತಾ ಇಲ್ಲ. ಸೊ ಒಳ್ಳೆ ರೇಟ್ ಅಲ್ಲಿ ಸಿಕ್ಕಿದ್ರೆ ನಮ್ಮ ರೈತರಿಗೆ ಇವತ್ತೇನು ರೇಟ್ ಸಿಗ್ತಾ ಇದೆ ಅದರ ದ್ವಿಗುಣ ಪ್ರಮಾಣವನ್ನ ಹಾಲು ಮಹಾಮಂಡಳಿ ಕೊಡ್ಲಿಕ್ಕೆ ತಯಾರಿರ್ತದೆ, ಆದ್ರೆ ಗುಣಮಟ್ಟ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಹೈನುಗಾರಿಕೆಗೆ ಯುವಕರು ಸಹ ಇದಕ್ಕೆ ಮುಖ ಮಾಡ್ತಾ ಇಲ್ಲ. ಹೌದು, ಕಾರಣ ಏನಪ್ಪ ಅಂದ್ರೆ ಇದು ದಿನನಿತ್ಯದ ಕೆಲಸ. ಒಂದು ಸಲ ಹಸು ಮನೆಗೆ ತಂತು ಅಂದ್ರೆ ನಾವು ಯಾವುದೇ ಒಂದು ಫಂಕ್ಷನ್ ಹೋಗ್ಲಿಕ್ಕಾಗಲ್ಲ, ಮನೇಲಿ ಯಾರಾದ್ರೂ ಇರಲೇಬೇಕು. ಮತ್ತೆ ಪಶು ಏನು ಹಾಲು ಉತ್ಪಾದನೆಗೆ ಅತಿ ಹೆಚ್ಚಾಗಿ ಖರ್ಚು ತಗಲುತ್ತೆ, ಅದರಲ್ಲಿ ಬಹುಪಾಲು ಇರೋದೇ ಪಶು ಆಹಾರದಲ್ಲಿ, ಶೇಕಡ 75 ಭಾಗ. ಸೊ ನಮ್ಮ ರೈತರಿಗೂ ಕಡಿಮೆ ಖರ್ಚಿನಲ್ಲಿ ಪಶು ಆಹಾರ ಒದಗಿಸೋದು ಗೊತ್ತಾಗ್ತಾ ಇಲ್ಲ, ಹಾಗಾಗಿ ನಾನಾ ಆಹಾರ ಪದಾರ್ಥಗಳನ್ನ ಹುಡುಕ್ತಾ ಇದ್ದಾರೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಹೆಸರು ಮಾಡಿರೋದು ಅಂದ್ರೆ ಈ ಬಿಯರ್ ವೇಸ್ಟ್. ಇದು ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತ ತುಂಬಾ ಜನ ರೈತರು ಇದನ್ನ ಬಳಸ್ತಾ ಇದಾರೆ. ಮತ್ತೆ ಇದನ್ನ ಬಳಸೋದ್ರಿಂದ ತುಂಬಾ ರೈತರಿಗೆ ಸಂಶಯನೂ ಇದೆ, ಇದು ಹಾಲನ್ನ ಕೆಡುತ್ತೋ, ಹಸುವಿನ ಆರೋಗ್ಯನ ಕೆಡಿಸುತ್ತೋ. ಮತ್ತೆ ಇತ್ತೀಚೆಗೆ ನಮ್ಮ KMF ಸಹ ಒಂದು ನೋಟಿಸ್ ಅನ್ನ ಹೊರತಂದಿತ್ತು, ಯಾರು ಇದನ್ನ ಬಳಸ್ತಾ ಇದಾರೆ ದಯವಿಟ್ಟು ನಿಲ್ಸಿ, ಕಾರಣ ಹಾಲಿನಲ್ಲಿ ಆಲ್ಕೋಹಾಲ್ ಅಂಶ ಪತ್ತೆ ಆಗ್ತಾ ಇದೆ ಅಥವಾ ಅಫ್ಲಾಟಾಕ್ಸಿನ್ B1 ಅನ್ನೋ ವಿಷಾಣು ಪತ್ತೆ ಆಗ್ತಾ ಇದೆ, ಇದನ್ನ ನಿಲ್ಲಿಸಿ ಅಂತಲೂ ಸಹ ಒಂದು ಸುತ್ತೋಲೆಯನ್ನ ತಂದಿತ್ತು. ಸೊ ಹಾಗಾಗಿ ಈ ಮೇವಿನಿಂದ ಕಡಿಮೆ ಖರ್ಚು ಸಹ ರೈತರಿಗೆ ಆಗ್ಬೇಕು ಮತ್ತು ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡಬೇಕು. ಮೇವಿಗೆ ಸಂಬಂಧಪಟ್ಟಂಗೆ ನನಗೆ ಇನ್ನೊಂದು ಪ್ರಶ್ನೆ ಸರ್. ಮೊದಲು ಮೇವು ಅನ್ನುವಂಥದ್ದು ಅದೇನು ದೊಡ್ಡ ಸಮಸ್ಯೆ ಆಗಿರ್ಲಿಲ್ಲ, ಎಲ್ಲೋ ಬದುನಲ್ಲಿ ಇರ್ತಾ ಇತ್ತು, ಒಂದಷ್ಟು ಮೇಲಿಕ್ಕೆ ಅಂತಲೇ ಹೊರಗಡೆ ಹೊಡ್ಕೊಂಡು ಹೋಗ್ತಾ ಇದ್ರು, ಹೆಂಗೆಂಗೋ ಆಗೋಗ್ತಾ ಇತ್ತು. ಆದ್ರೆ ಇವತ್ತು ಹೈನುಗಾರಿಕೆನಲ್ಲಿ ಹೆಚ್ಚು ದುಡ್ಡು ವ್ಯಯ ಆಗ್ತಿರ್ತಕ್ಕಂಥದ್ದು ಮೇವಿಗೆ ಮತ್ತೆ ತಿಂಡಿಗೆ. ಯಾಕಿಂತ ಪರಿಸ್ಥಿತಿ ಬಂತು? ಈಗ ಸಾಕಷ್ಟು ಹೈನುಗಾರಿಕೆಯಲ್ಲಿ ಬದಲಾವಣೆ ಆಗಿದೆ. ಒಂದೊಂದಾಗಿ ಹೇಳಬೇಕಂದ್ರೆ ಮೊದಲನೇದು ನಮ್ಮಲ್ಲಿ ಗೋಮಾಳಗಳಿದ್ವು, ಇವತ್ತು ಇಲ್ಲ. ಇಲ್ಲ, ಎಲ್ಲರೂ ಮೇಯಿಸ್ಲಿಕ್ಕೆ ಹಸುಗಳನ್ನ ಹೊಡ್ಕೊಂಡು ಹೋಗ್ತಾ ಇದ್ರು, ಇವತ್ತು ಆ ಪದ್ಧತಿ ಇಲ್ಲ, ಎಲ್ಲ ಕಟ್ಟಿ ಮೇಯಿಸ್ತಾ ಇದ್ದಾರೆ. ನಾಟಿ ದನಗಳ ಸಂಖ್ಯೆ ಕಡಿಮೆ ಆಗ್ತದೆ, ಹಾಲು ಉತ್ಪತ್ತಿಗೋಸ್ಕರ ನಮ್ಮ ಸುಧಾರಿತ ತಳಿಗಳಾದ HF ಮತ್ತು ಜರ್ಸಿಯನ್ನ ಸಾಕ್ತಾ ಇದ್ದಾರೆ. ಮತ್ತೆ ಮೇವಿನ ತಳಿಗಳಲ್ಲೂ ಸಹ ಸುಧಾರಣೆ ಕಂಡಿದೆ, ಉತ್ಕೃಷ್ಟದ ಹೆಚ್ಚು ಇಳುವರಿ ಕೊಡುವಂತ ಮೇವಿನ ತಳಿಗಳು ಬಂದಿದೆ. ಸೊ ಹಾಲು ಇವತ್ತು ಉತ್ಪಾದನೆ ಒಂದು ಕಸುಬಾಗಿಲ್ಲ ಅಥವಾ ಉಪ ಕಸುಬಾಗಿಲ್ಲ, ಮುಖ್ಯ ಕಸುಬಾಗಿದೆ. ಹಾಗಾಗಿ ಇವತ್ತು ಮೇವಿಗೆ ಹೆಚ್ಚೆಚ್ಚು ಖರ್ಚು ಮಾಡುವಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಹೆಚ್ಚು ಹಣವನ್ನು ಅದಕ್ಕೆ ವ್ಯಯ ಮಾಡಿದ್ರು. ತುಂಬಾ ಜನ ಪರಿತಪಿಸ್ತಾರೆ, ಅಯ್ಯೋ ಇಲ್ಲ ಸರ್ ನಮ್ಗೆ ಫೀಡ್ಗೆ ಎಷ್ಟು ಹೊರಟೋಗ್ಬಿಡ್ತು, ಮೇವ್ಗೆ ಎಷ್ಟು ಹೊರಟೋಗ್ಬಿಡ್ತು ಅಂತ ಹೇಳಿ. ಮೇವು ಮತ್ತೆ ಫೀಡ್ ಕೂಡ ಇವತ್ತು ದುಬಾರಿ ಆಗಿರೋದನ್ನ ನಾವು ಗಮನಿಸ್ತೇವೆ. ಇದರ ನಡುವೆ ಈಗ ಒಂಥರ ಆಶಾಕಿರಣ ತರ ಇರ್ತಕ್ಕಂಥದ್ದು ಈ ಬಿಯರ್ ವೇಸ್ಟ್ ಅನ್ನುವಂಥದ್ದು. ಅನೇಕ ಕೃಷಿಕರು ಬಿಯರ್ ವೇಸ್ಟ್ ಅನ್ನ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಏನು ಬಿಯರ್ ವೇಸ್ಟ್ ಅಂತ ಹೇಳಿದ್ರೆ? ಸೊ ಬಿಯರ್ ವೇಸ್ಟ್ ಅದು ಹೆಸರೇ ಹೇಳೋ ರೀತಿ, ಬಿಯರ್ ಫ್ಯಾಕ್ಟರಿಗಳಲ್ಲಿ ಬಿಯರ್ ಉತ್ಪಾದಿಸಲಿಕ್ಕೆ ನಾನಾ ತರಹದ ಧಾನ್ಯಗಳನ್ನ ಬಳಸ್ತಾರೆ, ಅದನ್ನ ಫರ್ಮೆಂಟೇಷನ್ ಹುದುಗಿಸುದು ಅಂತ ಕರೀತಾರೆ. ಹುದುಗಿಸಿ ಮಾಡಿ ಬಂದಂತ ಮದ್ಯಸಾರ ಬಿಯರ್ ಅನ್ನ ತೆಗೆದು ಉಳಿದಂತ ತ್ಯಾಜ್ಯವನ್ನ ನಾವು ಅದನ್ನ ಹಸುಗಳಿಗೆ ರಾಸುಗಳಿಗೆ ಕೋಳಿ ಹಂದಿ ಕುರಿ ಇವುಗಳಿಗೆಲ್ಲವಕ್ಕೂ ಅದನ್ನ ಬಳಸಬಹುದು. ಸೊ ಈ ಬಿಯರ್ ತಯಾರಿಸಬೇಕಾದ್ರೆ ಬಂದಂತ ತ್ಯಾಜ್ಯ ವೇಸ್ಟ್ ಪದಾರ್ಥನ ನಾವು ಬಿಯರ್ ವೇಸ್ಟ್ ಅಂತೇಳಿ ಕರಿತೇವೆ ಇದನ್ನ. ಬಿಯರ್ ಉತ್ಪಾದನೆ ಮಾಡಲಿಕ್ಕೆ ಯಾವ್ಯಾವ ಪದಾರ್ಥಗಳನ್ನ ಬಳಕೆ ಮಾಡ್ತಾರೆ? ಬಿಯರ್ ಉತ್ಪಾದನೆ ಮಾಡಲಿಕ್ಕೆ ಸಾಮಾನ್ಯವಾಗಿ ಮೆಕ್ಕೆಜೋಳ, ಗೋಧಿ, ಅಕ್ಕಿ, ಬಾರ್ಲಿ ಈ ರೀತಿಯಾದಂತ ಸಿರಿಧಾನ್ಯಗಳನ್ನು ಸಹ ಬಳಸಬಹುದು. ಆದ್ರೆ ಈ ಧಾನ್ಯಗಳು ಹೆಚ್ಚು ಪ್ರಚಲಿತವಾಗಿದ್ದಾವೆ. ಇದನ್ನ ಆಂಗ್ಲ ಭಾಷೆಯಲ್ಲಿ ಡಿಸ್ಟಿಲರ್ಸ್ ಡ್ರೈಡ್ ಗ್ರೈನ್ ಸಾಲಿಬಲ್ಸ್ DGS ಅಂತ ಕರೀತಾರೆ. ಮತ್ತೆ ಯಾವ ಧಾನ್ಯ ನಾವೇನ್ ಬಳಸ್ತೀವಿ ಬಿಯರ್ ಉತ್ಪಾದನೆ ಮಾಡ್ಲಿಕ್ಕೆ ಅದರ ಆಧಾರದಲ್ಲಿ ಮೆಕ್ಕೆಜೋಳ ಬಳಸಿದ್ರೆ ಕಾರ್ನ್ DDGS ಅಂತ ಕರೀತಾರೆ, ಗೋಧಿ ಬಳಸಿದ್ರೆ ವೀಟ್ DDGS ಅಂತ ಕರೀತಾರೆ, ಅಕ್ಕಿ ಬೆಳೆದ್ರೆ ರೈಸ್ DDGS ಅಂತ ಕರೀತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಮೆಕ್ಕೆಜೋಳದ DDGS ಮತ್ತು ಅಕ್ಕಿ DDGS ಹೆಚ್ಚು ಲಭ್ಯ ಇದೆ. ಈ ಬಿಯರ್ ವೇಸ್ಟ್ ಏನಿದೆಯಲ್ಲ ಇದು ತುಂಬಾ ಸುಲಭವಾಗಿ ಸಿಗುತ್ತಾ, ಅಂತ ಅಂದ್ರೆ ಕಡಿಮೆ ದರದಲ್ಲಿ ಸಿಗುತ್ತಾ? ಕಡಿಮೆ ದರದಲ್ಲಿ ಸಿಗುತ್ತೆ. ಒಂದು ಸರಾಸರಿ ನೀವು ಅದನ್ನ ಬಲ್ಕ್ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸಿದ್ರೆ ಸುಮಾರು 9-15 ರೂಪಾಯಿವರೆಗೂ ಇದೆ. ರಿಟೇಲ್ ಪ್ರೈಸ್ ಬಂದು 20-21 ರೂಪಾಯಿವರೆಗೂ ಇದೆ. ನೀವು ಮೆಕ್ಕೆಜೋಳ ತಗೊಂಡ್ರು ಸಹ ರಿಟೇಲ್ ದರ ಅದರದ್ದು 24 ರೂಪಾಯಿ ಇದೆ. ಗೋಧಿ ತೌಡು ಅಥವಾ ಅಕ್ಕಿ ತೌಡು ತಗೊಂಡ್ರು 19-22 ರೂಪಾಯಿ ಇದೆ. ಇನ್ನ ಹಿಂಡಿ ಪದಾರ್ಥ ಅಂತೂ ಕೇಳಲೇಬೇಡಿ, 35-45 ರೂಪಾಯಿವರೆಗೂ ಇದೆ. ಈ ರೇಟ್ ಅನ್ನ ನೋಡಿದ್ರೆ ಡಿಡಿಜಿಎಸ್ ಬಿಯರ್ ವೇಸ್ಟ್ ನ ಬೆಲೆ 20-21 ರೂಪಾಯಿ ಅಂದ್ರೂ ತುಂಬಾ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಇದನ್ನ ನಮ್ಮ ಪಶುವಾರದಲ್ಲಿ ರೈತರುಗಳು ಅದೇ ಕಾರಣದಿಂದ ಮುಖ್ಯವಾಗಿ ಇದನ್ನ ಬಳಸ್ತಾ ಇದ್ದಾರೆ. ಈ ಬಿಯರ್ ವೇಸ್ಟ್ ಅನ್ನ ರೈತರು ಬಳಸಲಿಕ್ಕೆ ಏನು ಕಾರಣ, ಮತ್ತೆ ಈ ಹಿಂದೆ ಇದನ್ನ ಬಳಕೆಯನ್ನ ಮಾಡ್ತಾ ಇರ್ಲಿಲ್ವಾ ಆಹಾರವಾಗಿ? ಈ ಹಿಂದೆನೂ ಬಿಯರ್ ವೇಸ್ಟ್ ನ ನಮ್ಮ ರೈತರು ಎಲ್ಲೆಲ್ಲಿ ಬಿಯರ್ ಫ್ಯಾಕ್ಟರಿಗಳಿದೆ ಆಸ್ಪಾಸ್ನಲ್ಲಿ ಎಲ್ಲೆಲ್ಲಿಗೆ ಲಭ್ಯ ಇದೆ ಅಲ್ಲೆಲ್ಲ ಬಳಸ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ವ್ಯಾಪಕವಾಗಿ ತುಂಬಾ ಜನ ರೈತರು ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ. ಇದು ತೊಂದರೆ ಆಗಿರೋದು. ಬಿಯರ್ ವೇಸ್ಟ್ ನ ಯಾಕೆ ರೈತರು ಬಳಸ್ತಾ ಇದಾರೆ ಅಂದ್ರೆ, ಮೊದಲೆಲ್ಲ ಬೇರೆ ಆಹಾರ ಧಾನ್ಯಗಳದು, ಪಶು ಆಹಾರದು, ಮೇವು ಇವುಗಳ ಖರ್ಚು ಕಡಿಮೆ ಇತ್ತು. ಹಾಗಾಗಿ ಇದನ್ನ ಬಳಸೋ ಪ್ರಮೇಯ ಬಂದಿರಲಿಲ್ಲ. ಅವರು ಕಡಿಮೆ ಖರ್ಚಿನಲ್ಲಿ ಸಿಗುವಂತ ಆಹಾರವನ್ನ ಹುಡುಕುವಂತ ಒಂದು ಪರಿಸ್ಥಿತಿ ಇರಲಿಲ್ಲ. ಇವತ್ತೇನಾಗಿದೆ, ಎಲ್ಲಾ ರೇಟು ಮೇವು, ಹಿಂಡಿ, ಬೂಸ, ಖನಿಜ ಮಿಶ್ರಣ ಇವುಗಳ ರೇಟು ಜಾಸ್ತಿ ಆಗಿರೋದ್ರಿಂದ ಯಾವ್ದಾದ್ರು ಒಂದು ಕಡಿಮೆ ರೇಟ್ನಲ್ಲಿ ಸಿಗುತ್ತಾ ಪದಾರ್ಥ ಅಂತ ಹೇಳಿ ಹುಡುಕೋ ಒಂದು ಇದರಲ್ಲಿ ಇದನ್ನ ಬಳಸ್ತಾ ಇದ್ದಾರೆ ಒಂದು. ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ, ಈ ಡಿಡಿಜಿಎಸ್ ಅಥವಾ ಬಿಯರ್ ವೇಸ್ಟ್ ಅಂತ ಏನ್ ಕರಿತೀವಿ, ಈ ಮೊದಲು ಇದನ್ನ ಬರೀ ಬಿಯರ್ ಉತ್ಪಾದನೆಗೆ ಮಾತ್ರ ಬಳಸ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಿಂದ ಒಂದು ಸುತ್ತೋಲೆ ಬಂತು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ನಮ್ಮ ಡೀಸೆಲ್ ಮತ್ತು ಪೆಟ್ರೋಲ್ ನಲ್ಲಿ 5% ಎಥನಾಲ್, ಅದು ಸಹ ಒಂದು ರೀತಿ ಆಲ್ಕೋಹಾಲ್, ಅದನ್ನ ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರು. ಇದನ್ನ ಮೊಲಾಸಸ್, ಕಾಕಂಬಿಯಿಂದ ಶುಗರ್ ಕೇನ್ ಜ್ಯೂಸ್ ಇದರಿಂದ ಮಾಡ್ತಾ ಇದ್ರು. ಆದ್ರೆ ಅದು ಹೆಚ್ಚು ಸಕ್ಕರೆ ಬೆಲೆ ಅಥವಾ ಇನ್ನಿತರ ಬೆಲೆಯ ಪ್ರಮಾಣನ ನಿಗದಿ ತೊಂದರೆ ಮಾಡುತ್ತೆ ಅಂತ ಹೇಳಿ ಅದಕ್ಕೆ ಒಂದು ಮಿತಿ ಹೇರಿದ್ರು. ಹಾಗಾಗಿ ನಮ್ಮ ಫ್ಯಾಕ್ಟರಿಗಳು ಅಥವಾ ಇಂಡಸ್ಟ್ರೀಸ್ಗಳು ಬೇರೆ ಬೇರೆ ಆಹಾರ ಧಾನ್ಯಗಳಲ್ಲೂ ಸಹ ನಾವು ಇಥನಾಲ್ ನ ಉತ್ಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ರು. ಹೀಗಾಗಿ ಇಥನಾಲ್ ಪ್ರಮಾಣ ಜಾಸ್ತಿ ಆದಂಗೆ ಇತ್ತೀಚಿನ ದಿನಗಳಲ್ಲಿ ಇದನ್ನ 20% ವರೆಗೂ ಹೆಚ್ಚಿಸಬೇಕಂತ ಸರ್ಕಾರ ಇದೆ. ಹಾಗೇನಾದ್ರು ಮಾಡಿತ್ತು ಅಂತಂದ್ರೆ ಡೆಫಿನೆಟ್ ಆಗಿ ನಮ್ಮಲ್ಲಿ ಈ ಡಿಸ್ಟಿಲ್ಲರ್ಸ್ ಡ್ರೈಡ್ ಗ್ರೇನ್ ಸಾಲಿಬಲ್ಸ್ ಅಥವಾ ಬಿಯರ್ ವೇಸ್ಟ್ ಅಂತ ಏನ್ ಕರಿತೀವಿ ಇದರ ಲಭ್ಯತೆ ಇನ್ನೂ ಹೆಚ್ಚು ಜಾಸ್ತಿ ಆಗುತ್ತೆ. ಹಾಗಾಗಿ ಕಡಿಮೆ ದರನೂ ಇದೆ, ಲಭ್ಯತೆನೂ ಹೆಚ್ಚಾಗ್ತಿದೆ. ಹಾಗಾಗಿ ನಮ್ಮ ರೈತರು ಇದನ್ನ ಪಶು ಆಹಾರದಲ್ಲಿ ಬಳಸಲಿಕ್ಕೆ ಶುರು ಮಾಡಿದ್ದಾರೆ. ಈ ಬಿಯರ್ ವೇಸ್ಟ್ ಅನ್ನ ರೈತರು ಹಸುಗಳ ಆಹಾರವಾಗಿ ಬಳಸೋದ್ರಿಂದ ಏನಾದರೂ ತೊಂದರೆ ಆಗ್ತಾ ಇದೆಯಾ? ಸಾಮಾನ್ಯವಾಗಿ ನಾವು ಯಾವುದೇ ಒಂದು ತ್ಯಾಜ್ಯ ವಸ್ತು ಇದ್ರು ಅದನ್ನ ಬಿಸಾಕಲ್ಲ ನಮ್ಮ ರೈತರು, ಕಲಗಚ್ಚ ಮುಖಾಂತರ ನಮ್ಮ ಹಸುಗಳಿಗೆ ನಾವು ಕೊಡ್ತೇವೆ. ಆದ್ರೆ ಅವತ್ತಿನ ಅಂದಿನ ದಿನದ ವೇಸ್ಟ್ ಅನ್ನ ಅವತ್ತೇ ಕೊಡ್ತೀವಿ. ಈ ಬಿಯರ್ ವೇಸ್ಟ್ ಗುಣಮಟ್ಟದ್ದಾಗಿದ್ರೆ ಇದನ್ನ ಹಸುಗಳಿಗೆ ಕೊಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ಹಾಲಿನ ಉತ್ಪಾದನೆಯಲ್ಲೂ ಸಹ ಹೆಚ್ಚು ಕಂಡುಬರ್ತದೆ ಮತ್ತೆ ರಾಸುಗಳ ಆರೋಗ್ಯಕ್ಕೆ ಏನು ತೊಂದರೆ ಆಗೋದಿಲ್ಲ. ಆದ್ರೆ ಯಾವಾಗ ಈ ಬಿಯರ್ ವೇಸ್ಟ್ ನ ಗುಣಮಟ್ಟ ಸರಿ ಇಲ್ಲ, ತುಂಬಾ ಕೊಳತಿದೆ, ಶಿಲೀಂಧ್ರಗಳು ಬೆಳೆದಿದೆ ಮತ್ತು ಅದನ್ನ ಹೆಚ್ಚು ದಿವಸ ಸಂಗ್ರಹಿಸಿಟ್ಟು ಕೊಳಸಿದರೆ, ಆ ಸಂದರ್ಭಗಳಲ್ಲಿ ರಾಸುಗಳ ಆರೋಗ್ಯದ ಮೇಲೆ ಮತ್ತೆ ಹಾಲಿನ ಗುಣಮಟ್ಟದ ಮೇಲೆ ಸಹ ದುಷ್ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಕೆಲವೊಂದು ಮುಖ್ಯವಾಗಿ ಪಶು ಆಹಾರದಲ್ಲಿ ಬೆರೆಸಲಿಕ್ಕೆ ಏನು ತೊಂದರೆಗಳು ಇದೆ ಅಂತಂದ್ರೆ, ಸಹಜವಾಗಿ ಈ ಬಿಯರ್ ವೇಸ್ಟ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ ಮೆಕ್ಕೆಜೋಳವನ್ನ ಬಳಸ್ತಾರೆ. ಈ ಮೆಕ್ಕೆಜೋಳ ಏನಾದ್ರೂ ಬೂಸ್ಟ್ ಬಂದಿದ್ರೆ, ಮಳೆಗಾಲದಲ್ಲಿ ಅದನ್ನ ಕಟಾವ್ ಮಾಡಿದ್ರೆ, ಸರಿಯಾಗಿ ಒಣಗಿಸಿಲ್ಲ ಅಂದ್ರೆ ಅಫ್ಲೋಟಾಕ್ಸಿನ್ ಅನ್ನೋ ಒಂದು ಶಿಲೀಂಧ್ರ ಬೆಳೆದು ಅದರಲ್ಲಿ ವಿಷಾಣು ಉತ್ಪತ್ತಿ ಮಾಡ್ತದೆ. ಈ ವಿಷಾಣು ಜಾಸ್ತಿ ಆಗುತ್ತೆ ಹೊರತು ಅದೇ ರೀತಿ ಕಡಿಮೆ ಆಗೋ ಪ್ರಮೇಯ ಇಲ್ಲ. ಇದು ಅತಿ ಹೆಚ್ಚು ತೊಂದರೆ ಕೊಡುತ್ತದೆ. ಸೊ ಬಿಯರ್ ವೇಸ್ಟ್ ಅಲ್ಲಿ ಬಿಯರ್ ಉತ್ಪಾದನೆ ಮಾಡ್ಲಿಕ್ಕೆ ಏನು ಮೆಕ್ಕೆಜೋಳವನ್ನು ಬಳಸ್ತಾರ, ಅವಾಗ ಅಫ್ಲಾಟಾಕ್ಸಿನ್ ಅಂಶ ಅದರಲ್ಲಿ ಕಂಡು ಬರ್ತದೆ. ಅಫ್ಲೋಟಾಕ್ಸಿನ್ ಅಂಶ ಜಾಸ್ತಿ ಆದಷ್ಟು ರಾಸುಗಳ ಆರೋಗ್ಯ ಹಾಳಾಗುತ್ತೆ ಮತ್ತೆ ಇದರ ಮೆಟಬಾಲಿಕ್ ಪ್ರಾಡಕ್ಟ್ ಅಂತ ಕರಿತೀವಿ ಅದು ಹಾಲ್ನಲ್ಲಿ ಬರ್ತದೆ. ಅದು ಮನುಷ್ಯರಲ್ಲಿ ಸಹ ತೊಂದರೆಗಳನ್ನ ಉಂಟು ಮಾಡ್ತದೆ. ಲಿವರ್ ಇರ್ಬೋದು, ಕಿಡ್ನಿಗಳಿರ್ಬೋದು, ಕ್ಯಾನ್ಸರ್ ಕಾರಕವಾಗೂ ಸಹ ಇದು ತೊಂದರೆ ಕೊಡ್ತದೆ. ಅದರಲ್ಲೂ ಹಾಲನ್ನ ಮಕ್ಕಳಿಗೆ ಹಾಲಿನ ಪುಡಿಗೆ ಅಥವಾ ಇನ್ನಿತರ ಉತ್ಪನ್ನಗಳಿಗೆ ಬಳಸ್ತಾರೆ. ಸೊ ಹಾಗಾಗಿ ಅಫ್ಲೋಟಾಕ್ಸಿನ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಮತ್ತು ಯುರೋಪ್ ಇನ್ನಿತರ ರಾಷ್ಟ್ರಗಳಲ್ಲೂ 20 PPB ಪಾರ್ಟ್ಸ್ ಪರ್ ಬಿಲಿಯನ್ ಪ್ರಮಾಣ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ಇದನ್ನ ತಿರಸ್ಕರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ನಮ್ಮ ಬಿಯರ್ ವೇಸ್ಟ್ ಅಲ್ಲಿ ಏನಾದ್ರು ಈ ಅಫ್ಲೋಟಾಕ್ಸಿನ್ ಪ್ರಮಾಣ ಜಾಸ್ತಿ ಇತ್ತು ಅಂದ್ರೆ ನಾವು ಅದನ್ನ ಬಳಸಲಿಕ್ಕೆ ಬರೋದಿಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಈ ಬಿಯರ್ ಉತ್ಪಾದನೆಯ ಒಂದು ಪ್ರಕ್ರಿಯೆಯಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಬಳಸ್ತಾರೆ. ಹಾಗಾಗಿ ಬಿಯರ್ ತ್ಯಾಜ್ಯದಲ್ಲಿ ಈ ಉತ್ಪನ್ನದಲ್ಲಿ ಹೆಚ್ಚಿನ ಸಲ್ಫರ್ ಅಥವಾ ಗಂಧಕದ ಅಂಶ ಇರ್ತದೆ. ಇದು ಸಹ ನಮ್ಮ ಮೆಲುಕು ಹಾಕುವ ಪ್ರಾಣಿಗಳು ಹಸುಗಳಲ್ಲಿ ಹೈಡ್ರೋಜನ್ ಸಲ್ಫೈಡ್ ಆಗಿ ವಿಷಕಾರಕ ಆಗಿ ಕೆಲಸ ಮಾಡ್ತದೆ. ಹಾಗಾಗಿ ಹೆಚ್ಚು ಗಂಧಕವನ್ನು ಬಳಸೋದು ತಪ್ಪು. ಇದು ಸಹ ಒಂದು ಈ ಬಿಯರ್ ಬೇಸ್ಡ್ ಬಳಸೋದ್ರಲ್ಲಿ ಇರುವಂತ ಒಂದು ತೊಂದ್ರೆ. ಇನ್ನೊಂದು ಅತಿ ಮುಖ್ಯವಾದ ಏನಪ್ಪಾ ಅಂದ್ರೆ ಗುಣಮಟ್ಟ ಏನಿದೆಯೋ ಅದು ಸ್ಥಿರತೆ ಇಲ್ಲ. ಎಲ್ಲಾ ಫ್ಯಾಕ್ಟರಿಗಳಲ್ಲೂ ಒಂದೇ ಗುಣಮಟ್ಟ ಇರಲ್ಲ, ಇರೋದಿಲ್ಲ. ಬೇರೆ ಬೇರೆ ಫ್ಯಾಕ್ಟರಿಗಳಂದ್ರೆ ಬೇರೆ ಬೇರೆ ರೀತಿ ಇರ್ತದೆ. ಈಗ ನಾವು ಮೆಕ್ಕೆಜೋಳನ ಖರೀದಿ ಮಾಡಿದ್ರೆ ನಮ್ಗೆ ಗೊತ್ತು ಇದರಲ್ಲಿ ಇಷ್ಟು ಪ್ರೋಟೀನ್ ಸಸಾರಜನಕ ಇರಬೇಕು, ಇಷ್ಟು ಮಾಯಿಶ್ಚರ್ ಇರಬೇಕು. ಆದ್ರೆ ಇದರಲ್ಲಿ ನಮ್ಗೆ ಅದನ್ನ ನಿಗದಿತ ಪಡಿಸ್ಲಿಕ್ಕೆ ಆಗಲ್ಲ. ಬೇರೆ ಬೇರೆ ಕಡೆಯಿಂದ ತಂದ್ರೆ ಬೇರೆ ಬೇರೆ ಕಡೆ ಗುಣಮಟ್ಟ ವ್ಯತ್ಯಾಸ ಇರ್ತದೆ. ಹೆಚ್ಚು ತೇವಾಂಶ ಇರೋದೇ ತುಂಬಾ ತೊಂದ್ರೆ. ಹೆಚ್ಚು ತೇವಾಂಶ ಇದ್ದಷ್ಟು ನಾವು ಅದನ್ನ ಸಂಗ್ರಹ ಮಾಡ್ಲಿಕ್ಕೆ ಇಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಪಶು ಆಹಾರದಲ್ಲಿ ಬಳಸಿದ್ರೆ ಅಫ್ಲೋಟಾಕ್ಸಿನ್ ಇದ್ರೆ, ಶಿಲೀಂಧ್ರಗಳಿದ್ರೆ, ಬೂಸ್ಟ್ ಬಂದಿದ್ರೆ ಅದು ಹಸುವಿನ ಆರೋಗ್ಯನೂ ತೊಂದರೆ ಮಾಡುತ್ತೆ, ಹಾಲಿನ ಗುಣಮಟ್ಟವನ್ನು ಕೆಡಿಸುತ್ತೆ. ಹಾಗಾಗಿ ಇವು ಈ ಒಂದು ಬಿಯರ್ ವೇಸ್ಟ್ ಅನ್ನ ಮೇವಾಗಿ ಬಳಸಲಿಕ್ಕೆ ಇರತಕ್ಕಂತಹ ಬಹು ಮುಖ್ಯವಾದಂತಹ ತೊಂದರೆ. ಮಾರುಕಟ್ಟೆಯಲ್ಲಿ ಬಿಯರ್ ವೇಸ್ಟ್ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯ ಆಗ್ತಾ ಇದೆ ಅನ್ನುವಂಥದ್ದು ಇತ್ತೀಚಿನ ದಿವಸಗಳಲ್ಲಿ ಇರತಕ್ಕಂತಹ ಒಂದು ವಿದ್ಯಮಾನ. ಮೊದಲು ಇದರ ಒಂದು ಲಭ್ಯತೆ ಇಷ್ಟು ಇರಲಿಲ್ಲ. ಇದಕ್ಕೆ ಏನು ಪ್ರಮುಖವಾದಂತಹ ಕಾರಣ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇದು ದೊರಕಲಿಕ್ಕೆ? ಪ್ರಮುಖವಾದ ಕಾರಣ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ 25-26 ವೇಳೆಗೆ ನಮ್ಮ ಭಾರತ ಸರ್ಕಾರ ಎಥೆನಾಲ್ ಪ್ರಮಾಣವನ್ನ ಪೆಟ್ರೋಲ್ ಮತ್ತು ಡೀಸೆಲ್ ನಲ್ಲಿ ಮಿಕ್ಸ್ ಮಾಡಲಿಕ್ಕೆ 20%ರಷ್ಟು ಅನುವು ಮಾಡಿಕೊಡುತ್ತೆ ಅನ್ನೋದೊಂದು ವಿಷಯ ಇದೆ. ಹಾಗೆ ಕಾಕಂಬಿ ಮತ್ತು ಕಬ್ಬಿನ ಹಾಲಿನಿಂದ ಏನು ಸಾಂಪ್ರದಾಯಿಕವಾಗಿ ಎಥೆನಾಲ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ರು, ಅದಕ್ಕೆ ಮಿತಿ ಹೇರ್ತಾ ಇದೆ. ಹಾಗಾಗಿ ಉದ್ಯಮಿಗಳು ಬೇರೆ ಬೇರೆ ಪದಾರ್ಥಗಳಿಂದ ಎಥನಾಲ್ ಉತ್ಪಾದನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಬಿಯರ್ ರೀತಿ ಎಥನಾಲ್ ಸಹ ಒಂದು ಮದ್ಯ. ಹಾಗಾಗಿ ಇದರಿಂದಲೂ ಬರುವಂತ ತ್ಯಾಜ್ಯವನ್ನ ನಾವು ಬಿಯರ್ ವೇಸ್ಟ್ ಅಥವಾ ಎಥನಾಲ್ DDGS ಅಂತೇಳಿ ಕರಿಬಹುದು. ಹಾಗಾಗಿ 20%ಗೆ ಹೆಚ್ಚಿಸಿರೋದ್ರಿಂದ ಹೆಚ್ಚೆಚ್ಚು ಈ ಬಿಯರ್ ವೇಸ್ಟ್ ಲಭ್ಯತೆ ಎಲ್ಲಾ ನಮ್ಮ ಭಾರತದಲ್ಲಿ ಜಾಸ್ತಿ ಆಗಿದೆ. ಈ ಒಂದು ಪ್ರಮುಖವಾದ ಕಾರಣದಿಂದಾಗಿ ಇದರ ಲಭ್ಯತೆ ಹೆಚ್ಚಾಗಿದೆ, ಬಳಕೆಯು ಕೂಡ ಹೆಚ್ಚಾಗ್ತಾ ಇರುವಂತದ್ದನ್ನು ನಾವು ಗಮನಿಸಬಹುದು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಳಕೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಹಸುಗಳು ಇದನ್ನ ಬಹಳ ಇಷ್ಟಪಟ್ಟು ತಿಂತಾ ಇದಾವೆ ಅಂತ ಹೇಳಿ ನಾವು ಅನ್ಕೋಬೇಕಾಗುತ್ತೆ. ಅವು ತಿಂದಿಲ್ಲ ಅಂತ ಅಂದ್ರೆ ಯಾರು ಕೂಡ ಅದನ್ನ ಬಳಕೆಯನ್ನ ಮಾಡೋದಿಲ್ಲ. ಇಷ್ಟೊಂದು ಇಷ್ಟಪಟ್ಟು ತಿಂತವೆ ಅಂತ ಹೇಳಿದ್ರೆ ಈ ಬಿಯರ್ ವೇಸ್ಟ್ ನಲ್ಲಿ ಏನೆಲ್ಲ ಪೋಷಕಾಂಶಗಳು ದೊರಕ್ತಾ ಇದೆ? ನಿಜವಾಗ್ಲು ನಮ್ಮ ರೈತರು ಹಸುಗಳು ಇಷ್ಟಪಡಲಿಲ್ಲ ಅಂದ್ರೆ ಹಾಕ್ತಾನೆ ಇರ್ಲಿಲ್ಲ. ಹೌದು, ಹಸುಗಳು ಇದನ್ನು ಚೆನ್ನಾಗಿ ತಿಂತಾ ಇದೆ ಮತ್ತೆ ಇದನ್ನು ಕೊಟ್ಟಾಗ ಹಾಲಿನ ಪ್ರಮಾಣನು ಹೆಚ್ಚಾಗ್ತಾ ಇದೆ. ಆ ಕಾರಣದಿಂದಲೇ ನಮ್ಮ ರೈತರು ಬಳಸ್ತಾ ಇದ್ದಾರೆ. ಇದರಲ್ಲಿ ತುಂಬಾ ಉತ್ಕೃಷ್ಟ ಮಟ್ಟದ ಪೋಷಕಾಂಶಗಳಿದೆ. ಮೊದಲನೇದಾಗಿ ಹೇಳಬೇಕಂದ್ರೆ ಕಚ್ಚಾ ಸಸಾರಜನಕ ಅಂದ್ರೆ ಪ್ರೋಟೀನ್. ಪ್ರೋಟೀನ್ಗೆ ನಾವು ಹೆಚ್ಚು ಬೆಲೆ ಕೊಟ್ಟು ಹಿಂಡಿನ ತರ್ತೀವಿ, ಆದ್ರೆ ಹಿಂಡಿಯಷ್ಟೇ ಪ್ರಮಾಣದ ಪ್ರೋಟೀನ್ ಇದರಲ್ಲಿದೆ. ಮುಖ್ಯವಾಗಿ ನಮ್ಮ ಮೆಕ್ಕೆಜೋಳದ ಬಿಯರ್ ವೇಸ್ಟ್ ನೋಡಿದ್ರೆ ಪ್ರೋಟೀನ್ ಪ್ರಮಾಣ 27%-36% ವರೆಗೂ ಇದೆ. ಹಾಗೆ ಅಕ್ಕಿಯಿಂದ ಮಾಡಿರೋದನ್ನ ತಗೊಂಡ್ರೆ 44-48% ಇದೆ. ನಮ್ಮ ಸೋಯಾಬೀನ್ ಅಲ್ಲಿ 45% ಇರುತ್ತೆ, ಶೇಂಗಾ ಹಿಂಡಿಯಲ್ಲಿ 41-42% ಇರುತ್ತೆ, ಹತ್ತಿ ಹಿಂಡಿ ತಗೊಂಡ್ರೆ 36% ಇರುತ್ತೆ. ಸೊ ಇದು ಹಿಂಡಿಗೆ ಸಮನಾಗಿದೆ ಪೋಷಕಾಂಶಗಳಲ್ಲಿ. ಅದೇ ರೀತಿ ಪಚನವಾಗ ನಾರು ಅಂತ ಕರಿತೀವಿ, NDF ಅಂತ ಕರಿತೀವಿ, ಅದು ಮೆಕ್ಕೆಜೋಳದ ಬಿಯರ್ ವೇಸ್ಟ್ ನಲ್ಲಿ 30-39, ಅಕ್ಕಿಯಿಂದ ಮಾಡಿರೋದ್ರಲ್ಲಿ 40-45, ಗೋಧಿಯಿಂದ ಮಾಡಿರೋದ್ರಲ್ಲಿ 27-34 ಇದೆ. ಹೀಗಿದ್ದಾಗ ಅದು ಚೆನ್ನಾಗಿ ಪಚನ ಆಗ್ತದೆ, ರುಚಿಸುತ್ತೆ, ಮತ್ತೆ ಹೆಚ್ಚಿನ ಪ್ರೋಟೀನ್ ಪ್ರಮಾಣ ಇರೋದ್ರಿಂದ ಹಾಲು ಉತ್ಪಾದನೆ ಸಹ ಚೆನ್ನಾಗತ್ತೆ. ಒಂದ್ ರೀತಿ ಹೇಳ್ಬೇಕಂದ್ರೆ ಉತ್ತಮ ಗುಣಮಟ್ಟದ ಬಿಯರ್ ವೇಸ್ಟ್ ನಲ್ಲಿ ಉತ್ಕೃಷ್ಟ ಮಟ್ಟದ ಪೋಷಕಾಂಶಗಳು ಇದೆ, ಅದರಲ್ಲೂ ಹೆಚ್ಚಿನ ಮಾತ್ರದಲ್ಲಿ ಪ್ರೋಟೀನ್ ಇದೆ. ಹಾಗಾಗಿ ಇದನ್ನ ಬಳಸೋದ್ರಿಂದ ತೊಂದರೆ ಇಲ್ಲ, ಹಾಲಿನ ಪ್ರಮಾಣನೂ ಸಹ ಹೆಚ್ಚಾಗುತ್ತೆ. ಇನ್ನು ಕ್ಯಾಲ್ಸಿಯಂ, ರಂಜಕ, ಕೊಬ್ಬು ಇವು ಕೂಡ ಹೆಚ್ಚಾಗಿ ಇದೆ. ಹಾಗೆ ನಾವು ಇದರ ಪೋಷಕಾಂಶಗಳನ್ನ ಆಗ್ಲೇ ಹೇಳದೆ ಸ್ಥಿರತೆ ಇಲ್ಲ ಅಂತೇಳಿ ಇಷ್ಟೇ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಬಿಯರ್ ವೇಸ್ಟ್ ನಲ್ಲಿರೋ ಪೋಷಕಾಂಶಗಳು ಯಾವ ಆಹಾರ ಧಾನ್ಯವನ್ನ ಬಳಸಿ ಬಿಯರ್ ತ್ಯಾಜ್ಯವನ್ನ ತಯಾರು ಮಾಡಿದ್ದಾರೆ ಅದ್ರ ಮೇಲೆ ಮೊದಲು ಪೋಷಕಾಂಶಗಳು ನಿರ್ಧರಿತವಾಗ್ತದೆ. ಅದಾದ ನಂತರ ಬೇರೆ ಬೇರೆ ಫ್ಯಾಕ್ಟರಿಯವರು ಬೇರೆ ಬೇರೆ ರೀತಿಯಾದ ವಿಧಾನದಿಂದ ಬಿಯರ್ ನ ತಯಾರು ಮಾಡ್ತಾರೆ. ಆ ವಿಧಾನದಲ್ಲಿ ಏನೇನು ಪ್ರಕ್ರಿಯೆ ಅಳವಡಿಸಿಕೊಂಡಿದ್ದಾರೆ, ಕೆಲವರು ಸಲ್ಫ್ಯೂರಿಕ್ ಆಸಿಡ್ ನ ಬಳಸ್ತಾರೆ, ಇನ್ನು ಕೆಲವರು ಬೇರೆ ಯಾವ್ದಾದ್ರು ಪದಾರ್ಥ ಬಳಸಬಹುದು, ಆ ವಿಧಾನದ ಮೇಲೆ ಅದೆಲ್ಲ ಪೋಷಕಾಂಶಗಳು ವ್ಯತ್ಯಾಸ ಕಂಡು ಬರುತ್ತದೆ. ಮತ್ತೆ ಇದನ್ನ ನೆರಳಿನಲ್ಲಿ ಒಣಗಿಸೋದು ತುಂಬಾ ಮುಖ್ಯ. ಕೆಲವರು ಡ್ರೈಯರ್ ಗಳನ್ನ ಬಳಸ್ತಾರೆ, ಕೆಲವರು ಬಿಸಿಲಿನಲ್ಲಿ ಒಣಗಿಸ್ತಾರೆ. ಈ ಒಣಗಿಸೋ ವಿಧಾನದಿಂದಲೂ ಸಹ ಅದರ ಪೋಷಕಾಂಶಗಳ ವ್ಯತ್ಯಾಸ ಆಗುತ್ತೆ. ಹಾಗೆ ಬಿಯರ್ ಉತ್ಪಾದನೆ ಮಾಡಬೇಕಾದ್ರೆ ಅತಿ ಮುಖ್ಯವಾಗಿ ಇರುವಂತ ಒಂದು ಪ್ರಕ್ರಿಯೆ ಅಂದ್ರೆ ಫರ್ಮೆಂಟೇಷನ್, ಹುದುಗಿಸುವುದು. ಆ ಹುದುಗಿಸುವ ಪ್ರಕ್ರಿಯೆ ಸಹ ಬೇರೆ ಬೇರೆ ಇದೆ. ಸೊ ಯಾವ ಪ್ರತಿಕ್ರಿಯೆ ಅವರು ಬಳಸ್ತಾರೋ ಅದರ ಆಧಾರದ ಮೇಲೆ ಪೋಷಕಾಂಶಗಳ ವ್ಯತ್ಯಾಸ ಇರುತ್ತೆ. ಈ ಬಿಯರ್ ವೇಸ್ಟ್ ಅಲ್ಲಿ ಏನೆಲ್ಲ ಪೋಷಕಾಂಶಗಳಿರುತ್ತೆ ಅನ್ನುವಂಥದ್ದನ್ನ ಚೆನ್ನಾಗಿ ಹೇಳಿದ್ರಿ ತಾವು, ಬಹಳ ಮುಖ್ಯವಾದಂತ ಒಂದು ಅಂಶ ಹೇಳಲಿಲ್ಲ, ಅದರಲ್ಲೇನಾದ್ರು ಆಲ್ಕೋಹಾಲ್ ಅಂಶ ಇರುತ್ತೆ? ಆಲ್ಕೋಹಾಲ್ ಅಂಶ ಇರುತ್ತೆ, ಟ್ರೇಸಸ್ ಆಫ್ ಅಮೌಂಟ್ ಅವರು ಸಂಪೂರ್ಣ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಏನೇ ಎಕ್ಸ್ಟ್ರಾಕ್ಟ್ ಮಾಡಿದ್ರು ಸ್ವಲ್ಪ ಪ್ರಮಾಣ ಇದ್ದೇ ಇರುತ್ತೆ. ಇದು ಒಂದು ಕಾರಣ, ಹಾಲ್ನಲ್ಲಿ ಆಲ್ಕೋಹಾಲ್ ಅಂಶ ಹೆಚ್ಚು ಬರ್ತಾ ಇದೆ ಅನ್ನೋ ಒಂದು ಸಹ ಕಾರಣ. ಓಹೋ, ಅದ್ರ ಆಲ್ಕೋಹಾಲ್ ಅಂಶನೂ ಕೂಡ ಇರುತ್ತೆ. ಈ ಬಿಯರ್ ವೇಸ್ಟ್ ನೀಡೋದ್ರಿಂದ ರಾಸುಗಳ ಆರೋಗ್ಯ ಹದಗೆಡ್ತಾ ಇದೆಯಾ? ಗುಣಮಟ್ಟದ ಬಿಯರ್ ವೇಸ್ಟ್ ಅನ್ನ ಕೊಟ್ರೆ ಯಾವುದೇ ಕಾರಣಕ್ಕೂ ಅದು ಆರೋಗ್ಯನ ಹದಗೆಡಿಸಲ್ಲ. ಆದ್ರೆ ಇಲ್ಲಿ ತೊಂದರೆ ಏನಾಗಿರೋದಂದ್ರೆ, ನಮ್ಮ ರೈತರಿಗೆ ಬರುವಂತ ತ್ಯಾಜ್ಯಗಳು ಒಂದು ಒಣಗಿರೋದಿಲ್ಲ, ತೇವಾಂಶ ಜಾಸ್ತಿ ಇರುತ್ತೆ. ಇವರು ಅದನ್ನ ಹೆಚ್ಚು ದಿವಸ ಸಂಗ್ರಹಿಸಿ ಇಡ್ಲಿಕ್ಕೆ ಆಗಲ್ಲ, ಸಂಗ್ರಹಿಸಿಟ್ರೆ ಅಲ್ಲಿ ಶಿಲೀಂಧ್ರಗಳು ಬೆಳೀತದೆ. ಬಿಯರ್ ಉತ್ಪಾದನೆ ಮಾಡ್ಲಿಕ್ಕೆ ಉತ್ತಮ ಗುಣಮಟ್ಟದ ಮೆಕ್ಕೆಜೋಳವನ್ನ ಬಳಸಿದ್ರೆ ಅಲ್ಲಿ ಈ ಶಿಲೀಂಧ್ರಗಳು ಇರಲ್ಲ, ಅಫ್ಲೋಟಾಕ್ಸಿನ್ ಇರೋದಿಲ್ಲ. ಅವರೇನಾದ್ರೂ ಉತ್ತಮ ಗುಣಮಟ್ಟದ ಬಳಸಲಿಲ್ಲ ಅಂದ್ರೆ ಅಲ್ಲಿ ಅಫ್ಲೋಟಾಕ್ಸಿನ್ ಪ್ರಮಾಣ ಜಾಸ್ತಿ ಇರುತ್ತೆ. ಇದು ರಾಸುಗಳ ಆರೋಗ್ಯ, ಲಿವರ್ನ ಮುಖ್ಯವಾಗಿ ಹಾಳು ಮಾಡ್ತದೆ, ಕಿಡ್ನಿಯನ್ನ ಹಾಳು ಮಾಡ್ತದೆ, ಜೊತೆಗೆ ಹಾಲಿನಲ್ಲಿ ಸಹ ಇದ್ರ ಸ್ರವಿಸುತ್ತೆ, ಮತ್ತೆ ಅದನ್ನ ಕುಡಿದಂತ ಮನುಷ್ಯರ ಆರೋಗ್ಯವೂ ಸಹ ಹದಗೆಡೋ ಚಾನ್ಸಸ್ ಇರ್ತದೆ. ಕ್ರಮೇಣ ಮನುಷ್ಯರಲ್ಲಿ ಸಹ ಇದು ಕ್ಯಾನ್ಸರ್ ಕಾರಕ. ಹಾಗಾಗಿ ಅಫ್ಲೋಟಾಕ್ಸಿನ್ ಪ್ರಮಾಣವನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕು ಅಂತಂದ್ರೆ ಈ ಬಿಯರ್ ವೇಸ್ಟ್ ಉತ್ಪಾದನೆಗೆ ಬಳಸುವಂತ ಮೆಕ್ಕೆಜೋಳದ ಕ್ವಾಲಿಟಿನೇ ಚೆನ್ನಾಗಿರ್ಬೇಕು. ಇದು ನಮ್ಮ ರೈತರಲ್ಲಿ ಇಲ್ಲ. ಸೊ ಹಾಗಾಗಿ ಗುಣಮಟ್ಟದ ನೀವು ಉತ್ಕೃಷ್ಟವಾದ ಬಿಯರ್ ವೇಸ್ಟ್ ಅನ್ನು ಬಳಸಿದ್ರೆ ಇದು ಕರುಗಳ ಬೆಳವಣಿಗೆ ಇರಲಿ ಅಥವಾ ಹಾಲಿನ ಇಳುವರಿ ಆಗಲಿ ಜಾಸ್ತಿ ಆಗುತ್ತೆ. ಗುಣಮಟ್ಟದ್ದು ಬಳಸಲಿಲ್ಲ ಅಂತಂದ್ರೆ ರಾಸುಗಳ ದೇಹ ಕೃಶ ಆಗೋದು, ಸರಿಯಾಗಿ ಫಲ ನೀಡದೇ ಇರೋದು, ಬಂಜೆತನ, ಕರುಗಳ ಬೆಳವಣಿಗೆ ಆಗ್ತಾ ಇರೋದು, ಇನ್ನಿತರ ನಾನಾ ತೊಂದರೆಗಳಿಗೆ ಅದು ಉಂಟಾಗಬಹುದು. ಬಿಯರ್ ವೇಸ್ಟ್ ಅನ್ನ ರಾಸುಗಳ ಆಹಾರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಳಕೆಯನ್ನ ಮಾಡಬೇಕು ಅಂತ ಹೇಳಿ, ಯಾಕೆ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ದರದಲ್ಲಿ ಸಿಗ್ತಾ ಇದೆ ಅಂತ ಅಂದಾಗ ಅದ್ರ ಬಳಕೆಯನ್ನು ನಾವು ಹೆಚ್ಚು ಮಾಡ್ಬಿಡ್ತೀವಿ. ಅದು ಒಂದು ಸಹಜವಾದಂತಹ ಗುಣ, ಮನುಷ್ಯನ ಒಂದು ಗುಣ. ಈ ನಿಟ್ಟಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಳಸಿದ್ರೆ ಅದು ಆಹಾರವಾಗಿ ಅಥವಾ ಪೋಷಕಾಂಶವಾಗಿ ಕೆಲಸವನ್ನ ಮಾಡುತ್ತೆ. ಈ ಮೊದಲೇ ತಿಳಿಸಿದಾಗೆ ಬಿಯರ್ ವೇಸ್ಟ್ ನಲ್ಲಿ ಉತ್ತಮ ಗುಣಮಟ್ಟದ ಪಚನವಾಗುವ ನಾರಿನಂಶ ಇದೆ, ಹಾಗೆ ಸಸಾರಜನಕ ಇದೆ. ಹಾಗಾಗಿ ರೈತರು ಏನ್ ತಿಳ್ಕೊಳ್ತಾರೆ, ಹಸು ತಿಂತಾ ಇದೆ ಅನ್ಬಿಟ್ಟು ಸಂಪೂರ್ಣ ಇದನ್ನೇ ಕೊಟ್ಬಿಟ್ರೆ ಹಾಲು ಹೆಚ್ಚಳ ಆಗುತ್ತೆ, ಹಸು ಆರೋಗ್ಯ ಚೆನ್ನಾಗಿರುತ್ತೆ ಅನ್ಕೊಂಡಿದ್ರೆ ಇದು ತಪ್ಪು. ಈ ಬಿಯರ್ ವೇಸ್ಟ್ ಪಶು ಆಹಾರದಲ್ಲಿ ಇರುವಂತಹ ಇತರ ಆಹಾರ ಪದಾರ್ಥಗಳ ಜೊತೆಗೆ ಇದು ಸಹ ಒಂದು ಆಹಾರ ಪದಾರ್ಥ. ಬಿಯರ್ ವೇಸ್ಟ್ ಅನ್ನ ನಾವು ಪಶು ಆಹಾರದಲ್ಲಿ ಸೇರಿಸಿ ಕೊಡಬೇಕು. ಸೇರಿಸಿ ಕೊಡಬೇಕಾದ್ರೆ ಸ್ವಲ್ಪ ಪ್ರಮಾಣದ ಮೆಕ್ಕೆಜೋಳ, ನುಚ್ಚು, ತೌಡು, ಹಿಂಡಿ, ಈ ಮೂರನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬೇಕು. ಉದಾಹರಣೆಗೆ ಈಗ ನಾವು ಕರುಗಳಿಗೆ ಕೊಡ್ತೀವಿ ಅಂತಂದ್ರೆ 1 ಕೆಜಿ ಪಶು ಆಹಾರ ಕರುಗಳಿಗೆ ಕೊಟ್ರೆ ಅದರಲ್ಲಿ 250 ಗ್ರಾಂ ಮಾತ್ರ ಬಿಯರ್ ವೇಸ್ಟ್ ಅನ್ನ ಬಳಸಬೇಕು. ನಮ್ಮ ರೈತರು ಸಂಪೂರ್ಣ ಬಿಯರ್ ವೇಸ್ಟ್ ಅನ್ನ ಹಾಕೋದನ್ನ ನಿಲ್ಲಿಸಬೇಕು, ಯಾವುದೇ ಕಾರಣಕ್ಕೂ ಕೊಡಬಾರದು, ಪಶು ಆಹಾರದಲ್ಲಿ ಸೇರಿಸಿ ಕೊಡಬೇಕು. ಅದೇ ರೀತಿ ಮಣಕಗಳು ಪಡ್ಡೆಗಳಲ್ಲಿ ಕೊಡಬೇಕು ಅಂತಂದ್ರೆ 1 ಕೆಜಿ ಕೊಡ್ತೀವಿ ಅಂತಂದ್ರೆ 300 ಗ್ರಾಂನಷ್ಟು ಬಿಯರ್ ವೇಸ್ಟ್ ಅನ್ನ ಕೊಡಬಹುದು ಒಂದು ದಿವಸಕ್ಕೆ. ಅದೇ ರೀತಿ ಹಾಲು ಕೊಡುವಂತ ರಾಸುಗಳಿಗೆ 20% 1 ಕೆಜಿ ಕೊಡ್ತಾ ಇದೀವಿ ಅಂದ್ರೆ 200 ಗ್ರಾಂ ಮಿಶ್ರಣ ಮಾಡಬಹುದು, ಅಥವಾ 10 ಕೆಜಿ ಫೀಡ್ ಕೊಡ್ತಾ ಇದ್ದೀರಾ ಅಂದ್ರೆ ಅದರಲ್ಲಿ 2 ಕೆಜಿಯಷ್ಟು ಬಿಯರ್ ವೇಸ್ಟ್ ನ ಸೇರಿಸಬಹುದು. ಅದೇ ರೀತಿ ಹಂದಿಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಸಬಹುದು, 30%. ಇನ್ನು ಕೋಳಿಗಳ ವಿಷಯಕ್ಕೆ ಬಂದ್ರೆ ಕಮರ್ಷಿಯಲ್ ಬ್ರಾಯ್ಲರ್ ಕೋಳಿಗಳು ಅಂತ ಕೇಳಿರ್ತಾರ, ಅದರಲ್ಲಿ 2-3% ಅಷ್ಟೇ ಬಳಸೋದು. ಇನ್ನ ಮೊಟ್ಟೆ ಕೋಳಿಗಳಲ್ಲಿ 5-7%. ನಮ್ಮ ನಾಟಿ ಕೋಳಿಗಳಿಗಾಯ್ತು ಅಂದ್ರೆ 10-20% ಬಳಸಬಹುದು. ಈ ಬಳಕೆ ಪ್ರಮಾಣ ಇದು ಗರಿಷ್ಠ ಪ್ರಮಾಣ, ಇದಕ್ಕಿಂತ ಜಾಸ್ತಿ ಹೋಗಬಾರ್ದು. ಜಾಸ್ತಿ ಹೋಯ್ತು ಅಂತಂದ್ರೆ ಒಂದು ಪ್ರೋಟೀನ್ ಅಂಶ ಜಾಸ್ತಿ ಆಗ್ತದೆ, ಗಂಧಕದ ಅಂಶ ಜಾಸ್ತಿ ಆಗ್ತದೆ, ರಂಜಕದ ಅಂಶ ಜಾಸ್ತಿ ಇರ್ತದೆ, ಮತ್ತೆ ಅದು ಕೆಟ್ಟಿದ್ರೆ ಅಫ್ಲೋಟಾಕ್ಸಿನ್ ಪ್ರಮಾಣ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಗರಿಷ್ಠ ಪ್ರಮಾಣ ನಾವು 30%ಗಿಂತ ಜಾಸ್ತಿ ಹೋಗಬಾರ್ದು. ಇಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ನೀಡಬೇಕಾಗುತ್ತೆ. ಇನ್ನ ಬಿಯರ್ ವೇಸ್ಟ್ ಅನ್ನ ಬಳಸೋದಕ್ಕಿಂತ ಮೊದಲು ರೈತರು ಯಾವೆಲ್ಲ ಅಂಶಗಳ ಬಗ್ಗೆ ಗಮನವನ್ನ ನೀಡಬೇಕಾಗುತ್ತೆ? ಮೊದಲನೇದಾಗಿ ಹಸಿ ಬಿಯರ್ ವೇಸ್ಟ್ ಅನ್ನ ಬಳಸಬಾರ್ದು, ಹಸಿದನ್ನು ಬಳಸಲೇಬಾರ್ದು. ಅಕಸ್ಮಾತ್ ಬಳಸೋ ಪ್ರಮೇಯ ಬಂತು ಅಂದ್ರೆ ನೆರಳಿನಲ್ಲಿ ಅದನ್ನ ಚೆನ್ನಾಗಿ ಒಣಗಿಸಿರ್ಬೇಕು, ಅದನ್ನ ಸಂಗ್ರಹಿಸಿಡಬಾರ್ದು. ಹಸಿ ಬಿಯರ್ ವೇಸ್ಟ್ ನ ಸಂಗ್ರಹಿಸಿಡಬಾರ್ದು. ಸಂಗ್ರಹಿಸಿಡಬೇಕು ಅಂತಂದ್ರೆ ಅದನ್ನ ಒಣಗಿಸಿಡಬೇಕು, ಒಣಗಿಸಿಡಬೇಕು. ಇಲ್ಲ ತಂದಂತ ಬಿಯರ್ ವೇಸ್ಟ್ ಅನ್ನ ಅವತ್ತಿನ ದಿನದಲ್ಲೇ ಬಳಸಿದ್ರೆ ತೊಂದರೆ ಇಲ್ಲ, ಅದನ್ನ ನೀವು 1 ವಾರ 3 ದಿವಸ ಇಟ್ಟರೂ ಸಹ ಅದರಲ್ಲಿ ಬೂಸ್ಟ್ ಬರುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತೆ ನೀವು ತರಬೇಕಾದ್ರೂ ಅಷ್ಟೇ ಯಾವುದೇ ರೀತಿಯಾದಂತ ಬೂಸ್ಟ್ ಬೆಳೆದಿರಬಾರ್ದು. ಬಿಳಿ ಅಂಶ ನೋಡಿದ್ರೆ ಗೊತ್ತಾಗುತ್ತೆ, ಕೈಗೆಲ್ಲ ಅಂಟುತ್ತಾ ಇರುತ್ತೆ. ನೀವು ಬ್ರೆಡ್ ಅನ್ನ 1-2 ದಿವಸ ಮನೆಯಿಂದ ಆಚೆ ಅಥವಾ ಇಲ್ಲ ಹೊರಗಡೆ ಇಟ್ಟರೆ ಅದು ಸಂಪೂರ್ಣ ಕಪ್ಪಗಾಗುತ್ತೆ, ಇಲ್ಲ ಬಿಳಿಗೆ ಬರುತ್ತೆ, ಇಲ್ಲ ಹಸಿರಾಗುತ್ತೆ, ಬೂಸ್ಟ್ ಬಂದ್ಬಿಡುತ್ತೆ. ಅದು ನಮ್ಮ ರೈತರಿಗೆ ಗೊತ್ತಿದೆ. ಆ ರೀತಿಯಾದಂತ ಯಾವುದೇ ಲಕ್ಷಣಗಳು ಬಿಯರ್ ವೇಸ್ಟ್ ನಲ್ಲಿ ಕಾಣಬಾರದು. ಮತ್ತೆ ಯಾವುದೇ ಕಾರಣಕ್ಕೂ ದಾಣಿ ಮಿಶ್ರಣದಲ್ಲೇ ಸೇರಿಸಿ ಕೊಡಬೇಕು, ಮತ್ತೆ ಗರಿಷ್ಠ ಪ್ರಮಾಣನ ಮೀರಬಾರದು. ಇದು ಅತಿ ಮುಖ್ಯ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಬಿಯರ್ ವೇಸ್ಟ್ಗೆ ಡಿಮ್ಯಾಂಡ್ ಬರ್ತಾ ಇದೆ ಅಂತ ಹೇಳಿ ಕಲಬೆರಕೆನೂ ಶುರುವಾಗಿದೆ. ಓಹೋ, ಪ್ರೋಟೀನ್ ಜಾಸ್ತಿ ಇದೆ ಅಂತ ಹೇಳಿ ಇದಕ್ಕೆ ಯೂರಿಯಾ ಅಥವಾ ಅಮೋನಿಯಾ ಮಿಕ್ಸ್ ಮಾಡಿ ಸೇಲ್ ಮಾಡೋ ಅಂತ ಒಂದು ಸನ್ನಿವೇಶಗಳು ನೋಡಿದೀವಿ. ಹಾಗಾಗಿ ಯಾವುದೇ ರೀತಿ ಕಲಬೆರಕೆ ಆಗದಿರೋ ಅಂತ ರಿಯರ್ ವೇಸ್ಟ್ ಅನ್ನ ಬಳಸಬೇಕು. ಮತ್ತೆ ಇದನ್ನ ಪರೀಕ್ಷೆ ಮಾಡಲೇಬೇಕು. ಪರೀಕ್ಷೆ ಮಾಡಿದನ್ನು ಬಳಸ್ತೀವಿ ಅಂತಂದ್ರೆ ಅಫ್ಲೋಟಾಕ್ಸಿನ್ ಪ್ರಮಾಣ 20 PPBಗಿಂತ ಜಾಸ್ತಿ ಇರಬಾರ್ದು, ತೇವಾಂಶ 14%ಗಿಂತ ಜಾಸ್ತಿ ಇರಬಾರ್ದು. ಅಂತ ಬಿಯರ್ ವೇಸ್ಟ್ ಅನ್ನ ನಾವು ಬಳಸಬೇಕು. ಮತ್ತೆ ಈ ಇಂಥ ಒಂದು ಕಳಪೆ ಗುಣಮಟ್ಟದ ಏನಾದ್ರೂ ನಾವು ಬಳಸಿದ್ರೆ ಅದು ಹಾಲ್ನಲ್ಲಿ ಬರ್ತದೆ ಆ ಅಫ್ಲೋಟಾಕ್ಸಿನ್ ಅನ್ನೋದು. ಹಾಗಾಗಿ ಅದನ್ನ ಯಾರಾದ್ರೂ ಪತ್ತೆ ಮಾಡಬಹುದು. ಸ್ವಲ್ಪ ಪ್ರಮಾಣದಲ್ಲಿ ಅಫ್ಲೋಟಾಕ್ಸಿನ್ ಪ್ರಮಾಣ ಇರಬಹುದು ಅನ್ನೋ ಸಂಶಯ ಬಂತು ಅಂದ್ರೆ ಮಾರ್ಕೆಟ್ ಅಲ್ಲಿ ನಮ್ಗೆ ಅಫ್ಲೋಟಾಕ್ಸಿನ್ ಬೈಂಡರ್ಸ್ ಬಂಧಕಗಳು ಅಂತ ಅವೈಲೇಬಲ್ ಇದೆ, ಅದನ್ನ ಖರೀದಿ ಮಾಡಿ ಇದ್ರ ಜೊತೆ ಸೇರಿಸಿ ಕೊಡಬಹುದು. ಇದು ಸ್ವಲ್ಪ ಪ್ರಮಾಣ ಹೆಚ್ಚಿದ್ರೆ ಮಾತ್ರ. ಗರಿಷ್ಠ ಪ್ರಮಾಣ ಇನ್ನ ಜಾಸ್ತಿ ಇತ್ತು ಅಂದ್ರೆ ದಯವಿಟ್ಟು ಇದನ್ನ ರಿಜೆಕ್ಟ್ ಮಾಡೋದು ಉತ್ತಮ. ಕ್ರಮೇಣ ರಾಸುಗಳ ಆರೋಗ್ಯ ಹಾಳಾಗುತ್ತೆ, ಹಾಲಿನ ಗುಣಮಟ್ಟ ಅಂತೂ ಹಾಳಾಗುತ್ತೆ, ಇದರಿಂದ ಮನುಷ್ಯರ ಆರೋಗ್ಯನೇ ಕ್ರಮೇಣ ಹಾಳಾಗುತ್ತೆ. ಸೊ ಹಾಗಾಗಿ ಬಿಯರ್ ವೇಸ್ಟ್ ಬಳಸಬೇಕು ಅಂದ್ರೆ ಈ ಎಲ್ಲ ಎಚ್ಚರಿಕೆಗಳನ್ನ ಕಡ್ಡಾಯವಾಗಿ ರೈತರು ಪಾಲಿಸಬೇಕಾಗ್ತದೆ. ಈಗ ಕೆಲವರಿಗೆ ಸಂಗ್ರಹ ಮಾಡತಕ್ಕಂತಹ ಒಂದು ಅನಿವಾರ್ಯತೆ ಇರುತ್ತೆ. ಈಗ ಪ್ರತಿ ದಿವಸ ಯಾವುದೋ ಒಂದು ಹಳ್ಳಿಯಿಂದ ಹಾಸನಕ್ಕೆ ಬಂದು ಖರೀದಿ ಮಾಡ್ಕೊಂಡು ತಗೊಂಡೋಗಿ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಂಗ್ರಹ ಮಾಡಲೇಬೇಕು ಅನ್ನುವಂತಹ ಪರಿಸ್ಥಿತಿ ಇರೋ ಅಂತವ್ರು ಹೇಗೆ ಸಂಗ್ರಹವನ್ನ ಯಾವುದರಲ್ಲಿ ಸಂಗ್ರಹವನ್ನ ಮಾಡ್ತಕ್ಕಂಥದ್ದು ಸೂಕ್ತ? ಸಹಜವಾಗಿ ಅದು ಡ್ರಮ್ಗಳಲ್ಲಿ ಇದನ್ನ ಸಪ್ಲೈ ಮಾಡ್ತಾರೆ. ಅದನ್ನ ತಂದ ತಕ್ಷಣನೆ ಒಂದು ಟಾರ್ಪಲ್ ಮೇಲೆ ಹಾಕಿ ನೆರಳಿನಲ್ಲಿ ಒಣಗಿಸ್ಬಿಡ್ಬೇಕು. ಒಣಗಿಸಿ ಆ ನಂತರ ಪುನಃ ನೀವು ಡ್ರಮ್ಗಳಿಗೆ ತುಂಬಿ ಇಡಬಹುದು. ಅಂದ್ರೆ ತೇವಾಂಶ ಎಷ್ಟು ಕಡಿಮೆ ಆಗುವವರೆಗೂ ಕೂಡ ಒಣಗಿಸಬೇಕಾಗುತ್ತೆ. ಹೌದು, 14% ಬರೋವರೆಗೂ ಒಣಗಿಸಬೇಕು. 14% ಬರೋ ಅದು ಬಿಸಿಲಿನಲ್ಲಿ ಬೇಗ ಆಗುತ್ತೆ. ಬಟ್ ಬಿಸಿಲಿನಲ್ಲಿ ಬೇಗ ಆಯ್ತು ಅಂತಂದ್ರೆ ಒಳ್ಳೇದೇ, ಆದ್ರೆ ಎಲ್ಲಾ ಸಮಯದಲ್ಲೂ ಬಿಸಿಲು ಸಿಗಲ್ಲ. ಸೊ ಹಾಗಾಗಿ ಅಟ್ ಲೀಸ್ಟ್ ನೆರಳಿನಾದ್ರೂ ಚೆನ್ನಾಗಿ ಒಣಗಿಸಿದ್ರೆ ಈ ಬೂಸ್ಟ್ ಗೀಸ್ಟ್ ಏನು ಬರದೇ ಇರೋ ರೀತಿ ನಾವು ಸಂಗ್ರಹಣೆ ಮಾಡಬಹುದು. ಈಗ ಎಷ್ಟೇ ಮುಂಜಾಗ್ರತಾ ಕ್ರಮವನ್ನ ವಹಿಸಿ ಸಂಗ್ರಹಣೆ ಮಾಡಿದ್ರು ಕೂಡ ಎಷ್ಟು ದಿವಸಗಳವರೆಗೆ ಸಂಗ್ರಹಣೆಯನ್ನ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ? 3-4 ದಿವಸ ಅಷ್ಟೇ. ಆದ್ರೂ ಇದರಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಈಗ ನಾವು ಈ ಬಿಯರ್ ವೇಸ್ಟ್ ಎಲ್ಲಿಂದ ಬಂದಿದೆ, ತೇವಾಂಶ ಎಷ್ಟಿದೆ, ಅದರಲ್ಲಿ ಆಗಲೇ ಶಿಲೀಂಧ್ರ ಬೆಳೆದಿದೆಯೋ ಇಲ್ಲೋ ಗೊತ್ತಿರಲ್ಲ, ಅದನ್ನ ರೈತರು ನೋಡ್ಬೇಕಾಗುತ್ತೆ. ಆಲ್ರೆಡಿ ಶಿಲೀಂಧ್ರ ಬಂದಿದೆ ಅಂದ್ರೆ ಅದು 2 ದಿವಸಕ್ಕೆ ಜಾಸ್ತಿ ಆಗ್ಬಹುದು. ಶಿಲೀಂಧ್ರ ಬಂದಿಲ್ಲ ಆದ್ರೂ ಸ್ವಲ್ಪ ತೇವಾಂಶ ಇದೆ ಅಂದ್ರೆ 3 ದಿವಸದಿಂದ 1 ವಾರದವರೆಗೂ ಇಡಬಹುದು. ಅದನ್ನ ರೈತರೇ ಗುಣಮಟ್ಟನ ನೋಡ್ತಾ ಇರಬೇಕಾಗುತ್ತೆ. ಈಗ ಯಾವ್ದೋ ಒಂದು ಬಿಯರ್ ವೇಸ್ಟ್ ಅನ್ನ ಖರೀದಿ ಮಾಡ್ಕೊಂಡು ತಂದ್ಬಿಡ್ತೀವಿ, ಅದು ಯೋಗ್ಯವಾಗಿದೆಯೋ ಇಲ್ವೋ ಅಂತ ಹೇಳಿ ಗೊತ್ತು ಮಾಡ್ಕೊಂಡು ಆನಂತರ ಅದನ್ನ ಆಹಾರವಾಗಿ ಬಳಕೆ ಮಾಡ್ತಕ್ಕಂಥದ್ದು ಹೇಗೆ? ಮೊದಲನೇದು ಈ ತೇವಾಂಶವನ್ನ ನೋಡ್ಬೇಕು. ಎರಡನೇದು ಈ ಅಫ್ಲೋಟಾಕ್ಸಿನ್ ಪರೀಕ್ಷೆಗೆ ಕಳಿಸಬೇಕಾಗ್ತದೆ. ಇದನ್ನ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದ IIHNVB ಅಂತ ಬೆಂಗಳೂರಿನಲ್ಲಿದೆ, ಅಫ್ಲೋಟಾಕ್ಸಿನ್ ಪ್ರಮಾಣನ ಅವರು ಪರೀಕ್ಷೆ ಮಾಡ್ತಾರೆ. ಮತ್ತು ಹಲವಾರು ಪ್ರೈವೇಟ್ ಲ್ಯಾಬ್ಗಳಿದೆ, ಅವರು ಸಹ ಪರೀಕ್ಷೆ ಮಾಡ್ತಾರೆ. ಆನಂತರ ಇದನ್ನ ಬಳಸಬಹುದು. ಬಟ್ ಯಾವುದೇ ಕಳಪೆ ಪದಾರ್ಥ ಆದ್ರೂ ಸಹ ಕೊಟ್ಟ ತಕ್ಷಣ ಹಾಲು ಜಾಸ್ತಿ ಆಗುತ್ತೆ, ಹಾಗಾಗಿ ರೈತರು ಇದಕ್ಕೆ ಹೆಚ್ಚು ಉತ್ಸುಕತಾ ಇದಾರೆ. ಆ ಹಾಲನ್ನ ಸ್ಯಾಂಪಲ್ ನ ಕಳಿಸಿದ್ರು ಸಹ ಅದರಲ್ಲಿ ಅಫ್ಲೋಟಾಕ್ಸಿನ್ ನ ಪರೀಕ್ಷೆ ಮಾಡಬಹುದು ಅಂತವನ್ನ ರಿಜೆಕ್ಟ್ ಮಾಡಬೇಕಾಗ್ತದೆ. ಈ ಒಂದು ಬಿಯರ್ ವೇಸ್ಟ್ ಬಗ್ಗೆ ಅಂತಿಮವಾಗಿ ನಮ್ಮ ಹೈನುಗಾರರಿಗೆ ಮತ್ತೆ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಡಾಕ್ಟರ್? ಬಿಯರ್ ವೇಸ್ಟ್ ಒಂದು ರೈತರಿಗೆ ಕಡಿಮೆ ಬೆಲೆಗೆ ಸಿಗುವ ಒಂದು ಪಶು ಆಹಾರ. ಇದನ್ನ ಸಂಪೂರ್ಣ ಪಶು ಆಹಾರ ಅಂತ ತಿಳ್ಕೋಬಾರದು, ಇದನ್ನ ಪಶು ಆಹಾರದಲ್ಲಿ ಸೇರಿಸಿ ಇತರ ಆಹಾರದೊಳಗೆ ಕೊಡಬೇಕಾಗ್ತದೆ. ಮತ್ತೆ ಇದರ ತೇವಾಂಶ ಯಾವಾಗ್ಲೂ 14% ಕಡಿಮೆ ಇರಬೇಕು. ಉತ್ತಮ ಗುಣಮಟ್ಟದ ಬಿಯರ್ ವೇಸ್ಟ್ ಅನ್ನ ಬಳಸಬೇಕು. ಗರಿಷ್ಠ ಪ್ರಮಾಣ ಮೀರಬಾರದು, ಅಫ್ಲೋಟಾಕ್ಸಿನ್ ಆದಷ್ಟು ಇರಲೇಬಾರದು. ಹೀಗಿದ್ದಾಗ ರಾಸುಗಳ ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಲಿನ ಉತ್ಪಾದನೆನೂ ಚೆನ್ನಾಗಿರುತ್ತೆ. ಬಿಯರ್ ವೇಸ್ಟ್ ಬಳಕೆ ಮಾಡ್ತಕ್ಕಂಥವ್ರು ಅದಲ್ಲದೆ ಬೇರೆ ಬೇರೆ ತರಹದ ಫೀಡ್ಸ್ ಅಂತ ಹೇಳಿ ನಾವೇನ್ ಕರಿತೀವೋ ಅವುಗಳ ಬಳಕೆ ಮಾಡುವಂತದ್ದಾಗ್ಬಹುದು, ಮತ್ತೆ ಮೇವನ್ನ ಬಳಕೆಯನ್ನ ಮಾಡ್ತಕ್ಕಂಥವ್ರಾಗ್ಬಹುದು, ಮತ್ತೆ ಸಮಗ್ರವಾಗಿ ಹೈನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನಿಮ್ಮ ಸಲಹೆ ಸೂಚನೆ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಫೋನ್ ನಂಬರ್ ಇದೆ, 9513355740. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9513355740. ಒಳ್ಳೆಯದು ಡಾಕ್ಟರ್ ಚೇತನ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬಿಯರ್ ವೇಸ್ಟ್ ಅಂತ ಅಂದ್ರೆ ಏನು, ಎಲ್ಲಿಂದ ಇದು ನಮ್ಮ ಕೃಷಿಕರಿಗೆ ದೊರಕ್ತಾ ಇದೆ, ಹೇಗೆ ಇದರ ಉತ್ಪಾದನೆ ಆಗ್ತಾ ಇದೆ, ಇದನ್ನ ಜಾನುವಾರುಗಳಿಗೆ ನೀಡಬಹುದಾ, ನೀಡೋದೇ ಆದಲ್ಲಿ ಏನೆಲ್ಲ ಪೋಷಕಾಂಶಗಳು ಸಿಗುತ್ತೆ, ನೀಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಿ ಆ ಒಂದು ಬಿಯರ್ ವೇಸ್ಟ್ ಅನ್ನ ನೀಡಬೇಕು ಅನ್ನುವಂತಹ ವಿಚಾರಗಳನ್ನ ಬಹಳ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಏನಿದು ಬಿಯರ್ ವೇಸ್ಟ್, ಜಾನುವಾರುಗಳಿಗೆ ನೀಡಬಹುದೇ, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಪಿ ಚೇತನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಪ್ರಯತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಶಾಖ ಒತ್ತಡ ಪ್ರಾಣಿಗಳ ಆರೋಗ್ಯ ಹಾಗೂ ನಿರ್ವಹಣೆಯ ಮೇಲೆ ಪರಿಣಾಮದ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಕೆ ವಿನೂತನ್ ಅವರೊಂದಿಗಿನ ಸಂದರ್ಶನವನ್ನ ಆಲೋಚಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಸುಲೋಚನಾ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಬೆಲ್ಲ ಇರಗುರಮ್ಮ ಇರಗುರಮ್ಮ ಇರಗುರಮ್ಮ ಇರಗುರಮ್ಮ ಇರಗುರಮ್ಮ ಇದುವರೆಗೆ ಸುಲೋಚನಾ ಅವರ ಧ್ವನಿಯಲ್ಲಿದ್ದ ಜನಪದ ಗೀತೆ ಮೂಡಿಬಂತು. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನ ಉತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನ ಉತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಹಳೇಬೀಡು ಹೋಬಳಿ ಗೋಣಿಸೋಮನಹಳ್ಳಿ ಶ್ರೀ ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿ ನೂತನ ದೇವಸ್ಥಾನದ ದಶಮಾನೋತ್ಸವ ನಿಮಿತ್ತ ಇದೇ 12ರಂದು ಸೋಮವಾರ ಬೆಳಗ್ಗೆ ಸರ್ಪ ಸಂಸ್ಕಾರ, ವಟು ಆರಾಧನೆ, ರಾತ್ರಿ ಸುದರ್ಶನ ಹೋಮ, ಆಶ್ಲೇಷ ಬಲಿ, 13ರಂದು ಮಂಗಳವಾರ ಬೆಳಗ್ಗೆ 8ಕ್ಕೆ ಗಣಪತಿ ಹೋಮ, ವೀರಭದ್ರ ಮೂಲಮಂತ್ರ ಹೋಮ, 10 ಗಂಟೆಗೆ ಕುಂಭಾಭಿಷೇಕ, ರುದ್ರಾಭಿಷೇಕ ಇರಲಿದೆ. ಸ್ವಾಮೀಜಿಗಳು ಗಣ್ಯರು ಭಾಗವಹಿಸುವ ಸಭಾ ಕಾರ್ಯಕ್ರಮವು 11 ಗಂಟೆಯಿಂದ ಜರುಗಲಿದೆ. ಸದರಿ ಕಾರ್ಯಕ್ರಮಗಳಲ್ಲಿ ಭಕ್ತರು ಪಾಲ್ಗೊಳ್ಳಬೇಕಾಗಿ ಎಸ್ಎಚ್ ರಾಜಶೇಖರ್, ಉದ್ದಿಮೆದಾರರು ಶಿವಗಂಗಾ ಗ್ರಾನೈಟ್ಸ್ ಇವರು ಕೋರಿದ್ದಾರೆ. ವಾ ಪ್ರಿಯಾ, ನಿನ್ ಲೆಹೆಂಗಾ, ನಿನ್ ಜೋಡಿಯ ಶೇರ್ವಾನಿ ಸೂಪರ್. ಶಾಪಿಂಗ್ ಬೆಂಗಳೂರ ಬಾಂಬೆನಾ? ಎಲ್ಲೂ ಅಲ್ಲ, ಹಾಸನದ SSR ಸಿಲ್ಕ್ಸ್ ನಲ್ಲಿ ನಮಗೆ ಬೇಕಾದ ಡಿಸೈನ್ ಕಲರ್ ಕಾಂಬಿನೇಷನ್ ಫಿಟ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ರೇಷ್ಮೆ ಸೀರೆಗಳನ್ನ, ಸೂಟ್ ಅನ್ನ ರೀಸನೇಬಲ್ ರೇಟ್ ನಲ್ಲಿ ತಗೊಂಡಿರೋದು ಅಲ್ಲಿ. SSR ಸಿಲ್ಕ್ಸ್, ಹಳೆ ಅಜ್ಜೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ. ಅನಂತ್ ಪಿಯು ಕಾಲೇಜು ಅರಸೀಕೆರೆ. MBBS, ಇಂಜಿನಿಯರಿಂಗ್, BSc ಅಗ್ರಿ, CA, CS, CMA ಕೋರ್ಸ್ಗಳಿಗೆ ತಾಲೂಕಿನಲ್ಲೇ ಅನಂತ್ ಪಿಯು ಕಾಲೇಜಿನ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ದಾಖಲಾತಿಗಾಗಿ ಸಂಪರ್ಕಿಸಿ ಅನಂತ್ ಪಿಯು ಕಾಲೇಜ್ ಅರಸೀಕೆರೆ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ DAP ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ DAP ಸಿಂಪಡಿಸಿ. ದಶಕಗಳನ್ನು ಪೂರೈಸಿರುವ ಹಾಸನದ ವಿವೇಕನಗರದಲ್ಲಿರುವ ಮಾಸ್ಟರ್ಸ್ PU ಕಾಲೇಜ್ ಹಾಸನ ಜಿಲ್ಲೆಯಲ್ಲೇ ಹೆಸರಾಂತ ಕಾಲೇಜ್. PCMB, PCMC ವಿಷಯಗಳಲ್ಲಿ ನುರಿತ ಉಪನ್ಯಾಸಕರಿಂದ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಪಣ ತೊಟ್ಟು ಬದ್ಧತೆಯಿಂದ ಸಾಗುತ್ತಿದೆ. ನೀಟ್, JEE, CET, ಕಾಮೆಡ್ ಕೆ, ನಾಟ, ಬಿಟ್ಸ್, ವಿಟ್ ಇತ್ಯಾದಿ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡೆಯಲು ಹಾಸನದ ಮಾಸ್ಟರ್ಸ್ ಕಾಲೇಜು ದಿಕ್ಸೂಚಿಯಾಗಿದೆ. ಜಿಲ್ಲೆಯಲ್ಲೇ ಈ ಕಾಲೇಜಿನ ಹೆಚ್ಚು ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ಹುಡುಗರಿಗೆ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಇದೆ. ದೂರದ ಊರುಗಳಿಂದ ವಿದ್ಯಾರ್ಥಿಗಳನ್ನು ಕರೆತರಲು ಬಸ್ಸುಗಳ ವ್ಯವಸ್ಥೆಯೂ ಇದೆ. ಮಾಸ್ಟರ್ಸ್ PU ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಕನಸುಗಳನ್ನು ನನಸಾಗಿಸಿಕೊಳ್ಳಿ. ಸಂಪರ್ಕಿಸಿ 9663154556.